ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಗಂತೂ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ನೋವಿದೆ, ಇದು ಚಿಕುನ್ಗುನ್ಯ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚಿಕುನ್ಗುನ್ಯಾಗೆ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जो 5 करोड़ से ज्यादा किसान, अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल, भारत सरकार. ಎಲ್ಲ ರೈತ ಮಿತ್ರರಿಗೆ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮತಿ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ನಂತರ ರೈತರಿಗೆ ಸಲಹೆ, ಅದಾದ ನಂತರ ಕುರಿತು ಶ್ರೀಮತಿ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನವನ್ನು. ನಮ್ಮೊಂದಿಗಿದ್ದಾರೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಮರಬಿಹಾಳು ಗ್ರಾಮದ ರೈತ ಮಹಿಳೆ ಲಕ್ಷ್ಮೀದೇವಿಯವರು. ಇವರು ಸುಮಾರು 1 ಎಕರೆ ಭೂಮಿಯನ್ನು ಉಳುಮೆ ಮಾಡಿಕೊಂಡು ಬರ್ತಾ ಇದ್ದಾರೆ. ಇವರ ಮಾವನವರ ಕಾಲದಿಂದಲೂ ಇವರ ಸಹೋದರರಾಗಿರ್ತಕ್ಕಂಥ ಪ್ರಕಾಶ್ ಮತ್ತು ಲಕ್ಷ್ಮೀದೇವಿಯವರು ಈಗ ಮುಖ್ಯವಾಗಿ ಈ ಕೃಷಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ಸುಮಾರು ವರ್ಷಗಳಿಂದ 8 ಎಕರೆ ಸರ್. 8 ಎಕರೆ ಇದೆ. 8 ಎಕರೆ ಒಳದಂಡಿ 1-5 ಎಕರೆ ಸರ್. ಹೊಳೆ ಸಾಲಿನಲ್ಲೂ 5 ಎಕರೆ. ಈ ಹೊಳೆ ಸಾಲಿನಲ್ಲಿ ಇರೋರಿಗೆಲ್ಲ 2 ರೀತಿಯಿಂದ ಲಾಭ. ಹೊಳೆ ಸರದಾಗ ಅಲ್ಲಿ ಉಳುಮೆ ಮಾಡ್ತಾರೆ, ಬಿತ್ತನೆ ಮಾಡ್ಕೊಳ್ತಾರೆ. ಈಗ ಹೊಳೆ ಬಂದಿದೆ, 8 ಎಕರೆ ನೀರಾವರಿ ಮಾಡ್ತೀವಿ. ಮೆಕ್ಕೆಜೋಳ ಹಾಕ್ತಿವಿ, ಆಮೇಲೆ ದಾಳಿಂಬ್ರೆ ಹಾಕಿ ಸರ್. 5 ಎಕರೆ. 5 ಎಕರೆ ದಾಳಿಂಬ್ರೆ ಅಂದ್ರೆ 2 ಎಕರೆ ಮಾಡಿ ಈಗ 1-3 ವರ್ಷ ಆಯ್ತು. ಈಗ 3 ಎಕರೆ 2 ವರ್ಷ ಆಯ್ತು, ಅದು ನೀರ್ ಸರ ಬಿಡ್ತೇವೆ ಹಣ್ಣಿಗೆ. ಹೌದಾ? ಒಟ್ಟೊಂದು 5 ಎಕರೆ ದಾಳಿಂಬ್ರೆ ಮಾಡ್ತಾ ಇದ್ರಿ. ಇನ್ನು 2 ವರ್ಷ, ಈ ವರ್ಷ ಏನ್ ಹಾಕಿಲ್ಲ ಅದ್ರಾಗ. ಯಾಕೆ? ಅದು ಈ ಸರ ಹಣ್ಣಿಗೆ ಬಿಡ್ಬೇಕಲ್ಲ, ಅದಕ್ಕೆ ಹಂಗ ಬಿಟ್ಟಿವಿ ಖಾಲಿ. ಅಂದ್ರೆ ಈಗ ಹಸಿಮೆಣಸಿನ್ಕಾಯಿ ನೀವು ಅದನ್ನ ಮಾರ್ಕೆಟ್ಗೆ ಅಥವಾ ಹೊಸಪೇಟೆಗೆ ಕಳಿಸ್ತೀವಿ ಸರ್. ಈಗ ಸುಮಾರು 5 ಎಕರೆಯಲ್ಲಿ ದಾಳಿಂಬೆಯನ್ನ ಬೆಳೀತಾ ಇದ್ದಾರೆ. ಈ ತೋಟಗಾರಿಕೆ ಬೆಳೆಯನ್ನ ಬೆಳೆಯೋದಕ್ಕೆ ಏನ್ ಕಾರಣ, ಯಾರು ನಿಮ್ಗೆ ಪ್ರೇರಣೆ ಕೊಟ್ಟರು ಇದನ್ನ? ಡಾಕ್ಟರ್ ಬರ್ತಾರೆ ಸರ್ ಇಲ್ಲಿ ನಮ್ಮೂರಿಗೆ. ಅವರು ಎಲ್ಲ ವರ್ಷಲಿದ್ದೀವಾಗ ಅವ್ರು ಹೇಳ್ದಂಗೆ ನಾವು ಹಾಕ್ಯಂತ ಹೋಗ್ತೀವಿ 2 ಎಕರೆಗೆ ದಾಳಿಂಬ್ರಿ. ದಾಳಿಂಬ್ರಿ ಬಗ್ಗೆ ಅಷ್ಟೇ ಹೇಳ್ತಾರೆ ಸರ್, ಇನ್ನು ಉಳಿದಿದ್ದೆಲ್ಲ ನಾವು ಸ್ವಂತ ಮಾಡ್ಕೊಂತೀವಿ. ಈಗ ನಿಮಗೆ ಮೆಕ್ಕೆಜೋಳ ಇದು ಒಂದು ಪಾರಂಪರಿಕವಾಗಿ ನಿಮಗೆ ಜ್ಞಾನ ಇರ್ತದೆ, ನಿಮ್ಗೆ ಅನುಭವ ಇರ್ತದೆ. ಈ ದಾಳಿಂಬ್ರೆ ಬೆಳೆಯೋದು ಇದು ಹೊಸ ಅನುಭವ ಆಯ್ತಾ ನಿಮ್ಗೆ, ಅಥವಾ ಹೇಗೆ ಮೊದ್ಲಿಂದ ಯಾರಾದ್ರೂ ಈ ತೋಟಗಾರಿಕೆ ಬೆಳೆಗಳು? ಹೊಸ ಬೆಳೆನೇ ನಮಗೆ, ಈಗ 3 ವರ್ಷದಿಂದ ದಾಳಿಂಬ್ರಿ ಮಾತ್ರ ಹೊಸದು. ಹೌದಾ? ಅವ್ರ ಕಡೆಗಿಂದ ತಿಳ್ಕೊಂತೀವಿ, ಮತ್ತೆ ನಮ್ಮೂರಾಗೂ ನಮಗಿನ್ನು ಮೊದ್ಲು ಹಾಕಿದಾರ ಹತ್ರ ಸ್ವಲ್ಪ ತಿಳ್ಕೊಂಡಿದ್ವಿ. ಅವ್ರು ಬಂದನು ಸ್ವಲ್ಪ ಹೇಳ್ಕೊಡ್ತಾರೆ ನಮಗೆ. ಎಲ್ಲ ಹೊಲಗಳಿಗೆ 2 ಎಕರೆ 3 ಎಕರೆ ಇದ್ರ ತಿಂಗಳಿಗೆ 500 ರೂಪಾಯಿ ಅವರಿಗೆ. ಅವ್ರು ತಿಂಗಳ ತಿಂಗಳ ಬಂದು ಏನ್ ಹಾಕ್ಬೇಕಂತ ಹೇಳ್ಕೊಟ್ಟು ಹೇಳ್ಕೊಟ್ಟು ಅವ್ರಿಗೆ ಎರಡು ವರ್ಷದಿಂದ ಬರ್ತಾರೆ. ಬೆಳೆ ಲಾಭದಾಯಕ ಬೆಳೆ ಅಂತಕ್ಕಂಥದ್ದು ಒಂದು, ಆದರೆ ಬಹುತೇಕರು ಕೆಲವೊಮ್ಮೆ ದಾಳಿಂಬೆಯನ್ನು ಹಾಕಿ ಕೈ ಸುಟ್ಕೊಂಡಿರ್ತಕ್ಕಂಥ ರೈತರು ಇದ್ದಾರೆ. ನಿಮ್ಗಿದು ಹೊಸ ಅನುಭವ ಆದಾಗೆ ನಿಮ್ಗೆ ಏನು ಅನಿಸ್ತು, ಆತಂಕ ಆಯ್ತಾ? ನಮ್ಮನೆ ಪರಿಸ್ಥಿತಿ ಇದಕ್ಕಾಗಿ ನಮಗೆ ಸ್ವಲ್ಪ ಹಿಂದಿನ ವರ್ಷದಿಂದ ತ್ರಾಸ ಅನಿಸ್ತು, ನಮ್ಮನೆ ಆರಾಮಿಲ್ಲದಕ್ಕೆ ನಮ್ಮ ಅಗ್ಗ. ಹಂಗಾಗಿ ನಾವು ಹಿಂದಿನ ವರ್ಷ ನಮ್ಮ ಬೆಳೆ ಅದು ನಮ್ಮ ಕೈಗೆ ಬರಲಿಲ್ಲ. ಅಂದ್ರೆ ಈ ಕಡೆ ಗಮನ ಹರಿಸ್ಲಿಕ್ಕೆ ಬಿಟ್ಟ ಮೇಲೆ ಅದು ಸರಿಯಾಗಿ ನೋಡ್ಕೊಂಡ್ರೆ ಅದನ್ನ ನಾವು ನೋಡ್ಕೊಳಕ್ ಆಗ್ಲಿಲ್ಲ. ನಮ್ಮ ಅಗ್ಗ ಇದಾಯ್ತು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಹಂಗಾಗಿ ನಮಗೆ ಆ ಕಡೆ ಗಮನ ಹರಿಸಕ್ ಆಗ್ಲಿಲ್ಲ. ಅದಕ್ಕಿಂತ ಒಂದು ವರ್ಷ ಮುಂಚೆ 5 ಲಕ್ಷ ರೂಪಾಯಿ ಇತ್ತು ಸರ್ ನಮ್ದು ಎರಡು ಎಕರೆ ನೋಡ್ಕೊಂಡು ಹೋಗ್ತಿದ್ದಿಲ್ಲ. ಆ ದಾಳಿಂಬ್ರೆ ಬಗ್ಗೆ ಯಾರು ಓದೋದು ಸ್ವಲ್ಪ ಇದಾದಕ್ಕೆ ಅವನ್ನ ನೋಡ್ಕೊಂಡು ಹಂಗಾಗಿ ಹಿಂದಿನ ವರ್ಷ ಅವನಿಗೆ ಇದಾದಕ್ಕೆ ನಾವು ಅದ್ರ ಕಡೆ ಗಮನ ಆಗಲಿಲ್ಲ. ಒಂದು 2 ಲಕ್ಷ ರೂಪಾಯಿ ಆಯ್ತು ಅಷ್ಟೇ. ಈಗ ದಾಳಿಂಬ್ರೆ ಇರ್ತೈತೆ ಸರ್ ಅಂಗಡಿಯಾಗ, ಡಾಕ್ಟರ್ ಇಲ್ಲದ್ರು ಇಂಥದ್ ಹಾಕ್ಬೇಕು ಅಂತ ಅಂಗಡಿಯಾಗನು ಹೇಳ್ತಾರೆ. ಹಿಂಗ್ ಹಾಕಿವಿ ಇವಾಗ ಎಣ್ಣೆ ಔಷಧಿ ಅದು ನೋಡಿದೀವಿ ಇವಾಗ. ಈಗ ನಿನ್ನೆ ಡಾಕ್ಟರ್ ಹೇಳ್ಯಾರ 51 ಎಣ್ಣೆ ಹೊಡಿಬೇಕಂತ, ಆ ಎಣ್ಣೆ ಎಲ್ಲ ಬರ್ಕೊಡ್ತಾರ. ಫೋನ್ಯಾಗ ಹೇಳಿದ್ರು ಹೇಳ್ತಾರೆ ಅವರು. ನಮ್ಮಗ ಅದ ಇನ್ನೊಬ್ರು ಅವನ್ ತಗೊಂಡ್ ಸರ್ಕಾರದಿಂದಲೂ ಸಹಿತ ಒಂದಿಷ್ಟು ಸಹಾಯ ಅದು ಇದು ಅಂತ ಇರ್ತವೆ ಯೋಜನೆಗಳಲ್ಲಿ. ನಿಮ್ಗೆ ಸಸಿ ನಾಟಿ ಮಾಡೋಕ್ಕಾಗಿರ್ಬೋದು, ಕುಣಿ ತೋಡೋಕ್ಕಾಗಿರ್ಬೋದು, ಈ ತರ ಲಾಭಗಳನ್ನ ಸರ್ಕಾರದ ಹಣಕಾಸಿನ ನೆರವು ತಗೊಂಡಿದ್ದೀರಾ? ಇಲ್ಲ ಸರ್, ನಾವೆಲ್ಲ ಮಾಡ್ಕೊಂಡು ಇದನ್ನೆಲ್ಲ 30 ರೂಪಾಯಿಗೊಂದು ಸಸಿ, 1,000 ಸಸಿ ಹಾಕಿದ್ವಿ 2 ಎಕರೆಗೆ. ಹಂಗಾಗಿ ನಾವೆಲ್ಲ ಇದ್ರಲಿಂದಲೇ ಎಲ್ಲ ಮಾಡ್ಕೊಂಡಿವಿ ಸರ್. ಅದು ಸ್ಟಾರ್ಟಿಂಗ್ 80,000 ಒಂದು ಸರಿ ಹಿಂಗೆ ಸಸಿ ಇಟ್ಟು ಎಲ್ಲ ಕಲ್ಕೊಂಬೋದು. ಅದು ತಂತಿ ಅಂತ ಇರ್ತೈತಿ, ಪರದೆ ಅಂತ ಇರ್ತೈತಿ, ಮ್ಯಾಲೆ ಪರದೆ ಹಾಕೋದಿರ್ತೈತಿ, ಅದೆಲ್ಲ ಮಾಡತ್ತಿಗೆ 80,000 ಆಗಿತ್ತು ಸರ್. ಅಷ್ಟು ಬೆಳೆ ಬರೋಷ್ಟೇ 5 ಲಕ್ಷ ರೂಪಾಯಿ ಆಗಿತ್ತು ನಮ್ದು. ಒಂದು ಈಗ ಸಸಿಗೆ ಖರ್ಚು ಮಾಡ್ತೀರಿ ಇಲ್ಲಿ ಊರಾಗ ಒಬ್ಬರಿಂದ ಒಬ್ರು, ಹಂಗ ನಾವು 1,000 ಸಸಿ ತರಿಸಿದ್ವಿ. ಅದರಲ್ಲಿ ಏನಾದ್ರು ತಳಿಗಳನ್ನ ನೀವು ಇಂಥ ತಳಿ ಇದ್ರೆ? ಅದು 2 ತಳಿ ಇರ್ತೈತಿ ಸರ್, ಬಿಳಿ ಹಣ್ಣಿನ ಒಂದು, ಇದು ಕೆಂಪಣ್ಣಿಂದ ಅಂತ ಹೇಳಿ ಬಂದಿಸ್ ಕೆಂಪದು ಕೆಂಪು. ಇದು ಮಾರ್ಕೆಟಲ್ಲಿ ಬೇಡಿಕೆ ಜಾಸ್ತಿ ಇದೆ ಅಂತ ಇದೈತೆ ಸರ್. ಇದೇನು ಒಂದು ಹಣ್ಣು ಬಂದೈತಲ್ಲ, ಅದು ಯಾವ ತಗೊಳಲ್ಲ, ಅದು ನರೇದೇ ಇಲ್ಲ. ಅದನ್ನ ದಾಳಿಂಬೆ ಗಿಡಕ್ಕೆ ಆರಂಭದಲ್ಲಿ ಯಾವ ತರದ ರೋಗಗಳು ಬರ್ತವೆ? ಅದಕ್ಕೆ ಆರಂಭದಲ್ಲಿ ಯಾವ ರೋಗ ಇರೋದಿಲ್ಲ ಸರ್, ಫಸ್ಟ್ ಸಲ ಹಣ್ಣಿಗೆ ಬಿಟ್ಟ ಮೇಲೆ ಅದೇನು ಕಾಯ ಆದ್ಮೇಲೆ ಅದು ಹುಳ ಬೀಳೋದು ಒಂಥರ ಹಂಗಿರ್ತೈತಿ, ಅದು ಎಣ್ಣೆ ಹೊಡ್ಕೊಂಡ್ರೆ ಸರಿಯಾಗಿ ಬಿಡ್ತೈತಿ. ಯಾವಾಗ ಒಂದು ಸ್ವಲ್ಪ ಹಣ್ಣಿಗೆ ಬಂದಾಗ ಚಿಕ್ಕಿ ಒಂದೊಂದು ಗಿಡ ಅದು ಹೋಗಂಥದ್ದು ಇರ್ತೈತಿ, ಆ ಗಿಡಕ್ಕೆ ಬೇರೆ ಔಷಧ ಒಂದೇ ಸಪ್ರೇಟಿಗೆ ಬಂದಿರ್ತೈತಿ. ಅದು ರೋಗ ಬಂದರೆ ಎಲ್ಲ ಗಿಡಕ್ಕೂ ಆಡ್ತೈತಿ ಅಂತ ಹೇಳ್ತಾರೆ ಡಾಕ್ಟ್ರ್. ಅದಕ್ಕೆ ಯಾರು ಮುಟ್ಟೋದೇ ಇಲ್ಲ, ಆ ಗಿಡಕ್ಕೆ ಒಂದು ಸಪ್ರೇಟ್ ಬಟ್ಟೆ ಕಟ್ಟಿರ್ತಾರೆ. ಅವರು ಯಾವ ಊರು ಇಂಥ ಊರು ಅಂತ ಅಲ್ಲ ಸರ್, ಅದು ಈ ಮಹಾರಾಷ್ಟ್ರ ಇರ್ಬೋದು ಅಂಥವ್ರೆಲ್ಲ ಬರ್ತಿರ್ತಾರೆ. ಬಂದು ಹಿಂಗಿಷ್ಟು 50 ರೂಪಾಯಿ ಕೆ ಜಿ ಹಿಂಗೆಲ್ಲ ಮುಗಿಸಿ ಅಂತಾರೆ. ಒಂದಿನ ಯಾರು ತೂಕ ಮಾಡ್ಕೊಂತಾರೆ. ಏನು ಬೆಲೆ ಸಿಗುತ್ತೆ ಸಾಮಾನ್ಯವಾಗಿ ನಮಗೆ? ಈ ಸರಿ 55 ರೂಪಾಯಿ ಸಿಕ್ಕಿತ್ತು ಸರ್ ಕೆಜಿಗೆ. ಕೆಜಿಗೆ ಆ ಸರಿ 45 ರೂಪಾಯಿ ಸಿಕ್ಕಿತ್ತು. ಸಿಕ್ಕಿತ್ತು. ಅತಿ ಕಡಿಮೆ ಬೆಲೆ ಅಂದರೆ ಎಷ್ಟಾಗ್ತದೆ ಇದು? ಈಗ ಬೆಳೆದವ್ರು ಹೇಳ್ತಾರಲ್ಲ. ಒಳ್ಳೆ ಬೆಲೆ ಅಂದರೆ ಎಷ್ಟು ತೊಗೊಂಡಿದ್ರಮ್ಮ? ಒಳ್ಳೇದಂದ್ರೆ ನಮ್ದು 55 ರೂಪಾಯಿ ಆಯ್ತು ಸರ್. ಆದ್ರೆ ನಮ್ದು ಇನ್ನೂ ಜಾಸ್ತಿ ಇತ್ತು ಊರಾಗ, ನಾವು ಅದ್ರ ಕಡೆ ಗಮನ ಹರಿಸ್ಲಿದಕ್ಕೆ 55 ರೂಪಾಯಿ 70 ರೂಪಾಯಿ ತನಕ ಶುರು ಮಾಡ್ತದೆ ಅದು. ನಿಮ್ಗೆ ಅದು ಇವಾಗ ನಾವು ಎಣ್ಣೆ ಹೊಡೆದಿವಿ ಸರ್. ಈಗ ಅದಕ್ಕೆ ಏನಾಗಿ ಸಸಿ ನೆಟ್ಟ ಮೇಲೆ ಸಸಿ ಹಾಕಿ 1 ವರ್ಷ ಪೂರ್ತಿ ಹಂಗ ಏನು ಮಾಡಂಗಿಲ್ಲ ಸರ್. ಹಿಂದೆ 2 ವರ್ಷಕ್ಕೆ ಬಿಡ್ತೀವಿ ಹಣ್ಣಿಗೆ 2 ವರ್ಷದ್ದು. ಈ ಸತಿ 8 ಲಕ್ಷ ಆಗಿತ್ತು. ವರ್ಷಕ್ಕೊಂದ್ಸಲ ಬೆಳೆ, ವರ್ಷಕ್ಕೊಂದ್ಸತಿ ಬೆಳೆ 6 ತಿಂಗಳು. ಈ ಕಟಾವು ಕೆಲಸ ಎಷ್ಟು ನಿರಂತರವಾಗಿ ನಡೀತಾ ಇರೋದು? ನಿಮ್ಗೆ 5 ಎಕರೆ ಮಾಡಿದ್ರಿ ಅಂತ ಸರ್. ಈ ಕಟಿಂಗ್ ದಿನ ದಿನ ಬರ್ತಾ ಇರ್ತದ ಅಥವಾ ಹೇಗೆ? ಇಲ್ಲ ಇಲ್ಲ ಸರ್, ಅದು ಒಂದೇ ಸರ್. ಈ ಕಟಿಂಗ್ ಮಾಡಿಬಿಟ್ಟಿವಿ ಇವಾಗ, ಬೇರೆ ಇರ್ತಾರೆ ಹಿಂಗೆ ಕಟಿಂಗ್ ಮಾಡೋರು, ಅವ್ರಿಗೆ ಗುತ್ತಿಗೆ ಕೊಟ್ಟು ಬಿಡ್ತೀವಿ ಇಷ್ಟಂತ ಹಣ್ಣು ಕಟಾವು ಮಾಡೋದು. ಹಣ್ಣು ಬಿಡಾಕ ಇವಾಗ ಅವ್ರಿಗೆ ಒಂದು ಇವಾಗ ಸೀ ಸರ ಒಂದು ಹಣ್ಣು ಕಟಾವ್ ಮಾಡೋದು ಬೇರೆ. ಇಲ್ಲ ಸರ್, ಇದು ಕಟಿಂಗ್ ಅಂದ್ರೆ ಗಿಡ ಎಲ್ಲ ಬೆಳೆದ್ಬಿಟ್ಟಿರ್ತೈತಿ, ಈಗ ಹಣ್ಣು ಆದ್ಮೇಲೆ ಎಲ್ಲ ಮಾಡ್ಲೇಬೇಕು. ಅದು ಮಾಡಿಂದೆ ಹಣ್ಣಿಗೆ ಬಿಡೋದು, ಅದು ಮಾಡಿದ್ಮೇಲೆ ಎಣ್ಣೆ ಹೊಡೆದೇ ಇದಿರ್ತೈತಿ. ಒಂದ್ಸರಿ ಅದನ್ನ ಎಣ್ಣೆ ಹೊಡೆದು ಆಮೇಲೆ ಅದು ನಿರಂತರ ಕೆಲಸ ಇರ್ತದಲ್ವಾ ಅದು ಕಟಿಂಗ್? ಕಟಿಂಗ್ ಮಾಡಿ ಇಲ್ಲ ಸರ್, ಒಂದೇ ಸರ ಕಟಿಂಗ್, ಒಂದೇ ಸಲ ವರ್ಷಕ್ಕೊಂದ್ಸಲ ಕಟಿಂಗ್. ಅಲ್ಲ ನಾವು ಗಿಡ ಬೆಳೆದವಂದ್ರು 2 ಸರಿ ಮಾಡಿಸ್ಬೋದು. ಹಣ್ಣಿಗೆ ಕೂಡ ಮುಂದೆ ಮಾಡ್ತೀವಿ ಸರ್, ಒಂದ್ 2 ತಿಂಗಳು ಗ್ಯಾಪ್ ಬಿಟ್ಟು ಬಿಟ್ಟಿರ್ತೀವಿ, ಹಂಗ ಒಂದ್ 2-3 ತಿಂಗಳು ಏನು ಮಾಡೋದಲ್ಲ. ಅದ್ರಾಗ ಎಣ್ಣೆ ಹೊಡೆದಿವಿ ಸರ್. ಈಗ ನಮ್ದೆಲ್ಲ ಹೂ ಬಂದಿತ್ತು ಅಂತ ಹೇಳಿ, ಈಗ ಮಳೆ ಬಂದತಿ, ಹೂ ನಿಂದ್ರದಲ್ಲ ಅದು ಮಳೆಗೆ ಹೋಗ್ಬಿಟ್ಟಿರ್ತೈತಿ. ಹಿಂದಿನ ವರ್ಷ ಹಂಗಾಗಿ ಹೋಗ್ಬಿಡುತ್ತೆ ನಮ್ದೆಲ್ಲ ಮಳೆ. ಅದು ಹೂವ ಬಂದು ಒಂದು ಸ್ವಲ್ಪ ಕಾಯಿ ಸಣ್ಣದ ಕಾಯಿ ಆತಂದ್ರೆ ಒಂದಿಷ್ಟು, ಆವಾಗ ಎಷ್ಟಾರ ಮಳೆ ಬರಲಿ ಉದುರೋದಲ್ಲ ಅಂತ. ಅದು ಹಣ್ಣಿಗೆ ಬಿಟ್ಟು ನಮ್ಮ ಕಾಯಿ ಬಂದಾಗ ಒಂದು 15 ದಿವಸ ಮಳೆ ಬರ್ತಿರ್ಬೇಕು, ಆವಾಗಾದ್ರೆ ಅದು ಕಾಯಿ ಏನು ಉದುರೋದಲ್ಲ ಅಂತ ಹೇಳ್ತಾರೆ. ಈಗ ನೀವು 8 ಎಕರೆ ಭೂಮಿ ಒಳಗಡೆಗೆ ದಾಳಿಂಬೆ ಬೆಳೆ ಒಂದಿಷ್ಟು ಬೇರೆ ಬೇರೆ ಪಾರಂಪರಿಕ ಬೆಳೆಗಳೇನು ಬೆಳೀತಿದ್ರೆ ಆಹಾರ ಬೆಳೆಗಳು, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಿದ್ರೆ ಇದು ಹಣಕಾಸು ಇದೇ ಒಳ್ಳೆ ದಾಳಿಂಬ್ರಿ ಅಂತ ದುಡ್ಡು ಮಾಡ್ಲಿಕ್ಕೆ ಮಾಡಬಹುದು ಅಂತ. ಆದ್ರೆ ಏನ್ ಮಾಡಕ್ ಆಗಲ್ಲ, ಎಷ್ಟು ಲಾಭ ತಗೊಳ್ತೀವಿ ಚೆನ್ನಾಗಿ ಎಲ್ಲ ಶ್ರದ್ಧೆಯಿಂದ ನೋಡ್ಕೊಂಡು ಕಷ್ಟಪಟ್ಟು ಸಾಕಿ ಬೆಳೆಸಿ ಎಲ್ಲ ಮಾಡಿದ್ರೆ ನಾವು 1.5 ಲಕ್ಷ ತೆಗೆದ್ರಿ ಅಂತ ತಿಳಿದ 1.5 ಲಕ್ಷ ರೂಪಾಯಿ ಲಾಭ ಆಯ್ತು ಸರ್. ಲಾಭ ಆಯ್ತು. ಈಗ 3 ಎಕರೆ ಈ ಸರಿ ಬಂದು ಇದಕ್ಕೆ ಹಾಕ್ತಿರ್ತೀವಿ, ಇದ್ರೆ ಬರ್ತೈತೆ ಅಂತ ನಾವು ಅನ್ಕೊಂಡ್ರದಲ್ಲಿ ಸುಮ್ಮನೆ ಮಾಡಂತೆ ಮಾಡ್ತೀವಿ ಇದನ್ನ. ನೀವು ಬರ್ತೈತೆ ಅಂತ ಅನ್ಕೊಳಂಗಿಲ್ಲ ಅದ್ರ ದಾಳಿಂಬ್ರಿ ಮಾತ್ರ, ಅದು ಬಂದ್ರೆ ಹಿಂಗ ಬರ್ಲಿದ್ರೂ ಅದ್ರ ಖರ್ಚು ಅದಕ್ಕೆ ಹೋಗೈತೆ ಅಂತ ಅಲ್ಲೇನೋ ಕಟ್ಟಿನೂ ಹೋಗಂಡಿರೋದಾರ. ಈಗ ಬೊಮ್ಮಳೆ ಹತ್ರ ಒಂದ್ ವಾರ ಆದ್ಮೇಲೆ ಹಿಂಗ ಪರಿಚಯ ಇದ್ದಾರ, ಮನೆಗೆ ಬಂದು ಕೊಟ್ಟೋಕಾರ ದುಡ್ಡು ಕೊಟ್ಟು ಹೊರಗಿನವ್ರು ಕೊಟ್ಟೋಗಿ ಬಿಡ್ತಾರ. ಅವತ್ತದು ಗಡ್ಡಿ ಹಣ್ಣು ಬಿಡೋದಿಲ್ಲ ಅವರ ಗಾಡಿನ ದುಡ್ಡು ಕೊಡ ಅವ್ರಿಗೆ ಎಲ್ಲಾರ್ದು ಹಂಗ ಸರ್. ತೂಕಕ್ಕೆಲ್ಲ ನಿಮ್ ಕಾಟಗಳನ್ನ ಬಳಸ್ತಾರೆ? ಇಲ್ಲ ಇಲ್ಲ, ಅವ್ರ ತರ ಸರ್ ಎಲ್ಲ ತಗೊಂಡ್ಬರ್ತಾರ ನಮ್ಮ ಮನೆಯವ್ರು. ಹಂಗೇನಾದ್ರೂ ಯಾವಾಗಾದ್ರೂ ಮೋಸ ಆ ತರದ ಆಗಿದಾವ ಹಂಗೆ ತೂಕದಲ್ಲಿ ವ್ಯತ್ಯಾಸ? ಅವ್ರು ತೂಕದಲ್ಲಿ ಮಾಡೋದಿಲ್ಲ ಸರ್, ಅದ್ರಾಗ ಹಣ್ಣು ಯಾವ್ದಾರ ಚಿಕ್ಕಿ ಅದಾವ ಅವ ಅದಾವ ಇವ ಅದಾವ ಅಂತೇಳಿ ಕಂಪ್ಲೇಂಟ್ ಒಗಿತಿರ್ತಾರ ಕಡೆಗೆ, ಅವನ್ನೆಲ್ಲ ನೋಡ್ಕೊಂತಿರ್ತಾರ ಅವು ಕಡಿಮೆ ರೇಟ್ಗೆ ಕೆಂತಾರ. ಮುಗಿಸ್ಕೊಂಡ್ರೆ 50 ರೂಪಾಯಿ ಮುಗಿಸಿರ್ತಾರ, ಅವನ್ 30 ರೂಪಾಯಿ ಒಳ್ಳೆ ಸ್ವಲ್ಪ ಸಿಕ್ಕಿತ್ತು ಅನ್ನೋದು ಹಾಕ್ಯಂತಾರ, ಬಾಳ ಇದಾದ್ರೆ ಮಾತ್ರ ತೆಗಿತಾರ ಅಷ್ಟೇ. ಇನ್ನು 3 ಎಕರೆಯಲ್ಲಿ ಏನೇನು ಬೆಳೀತಾ ಇದ್ರಿ ಈಗ ನೀವು? ಇನ್ನು 3 ಎಕರೆಗೆ ಇವಾಗ ಏನು ಮೆಕ್ಕೆಜೋಳ ಐತಿ ಸರ್, 3 ಎಕರೆ ಒಂದು 4 ಎಕರೆ ಗದ್ದೆ ಐತಿ. ನೆಲ್ಲು ಬೆಳಿತೀರಾ? ನೆಲ್ಲು. ಇದು ನೆಲ್ಲು ಎಲ್ಲ ನಿಮ್ಮ ಮನೆಗೆನಾ ಅಥವಾ ನೀವು ಅದು? ಇಲ್ಲ ಮಾರ್ತ ಸರ್, ನಾವೇನು ಮನೆಗೆಲ್ಲ ಊಟಕ್ಕೆ ಸ್ವಲ್ಪ ಉಳಿಸಿ ಅಂತೀವಿ. ಉಳಿದ ಈಗ ನೀವು ಒಂದು ರೈತ ಕುಟುಂಬದವರಾಗಿ ನಾವು ಇವನ್ನ ಗದ್ದೆ ಅಂತ ಬೆಳಿತೀವಿ, ಭತ್ತ ಬೆಳಿತೀವಿ, ಹಸಿಮೆಣಸಿನ್ಕಾಯಿ ಮತ್ತೆ ಟಮಟ ಸೊಪ್ಪು ಮತ್ತೆ ಇಂತ ಕರಿಬೇವು ತೆಂಗಿನಕಾಯಿ ತೆಂಗಿನ ಗಿಡ ಅಂತ ಎಲ್ಲ ಮನೆಗೆ ಉಪಯೋಗಿಸ್ಕೊಳ್ತಾ ಹೋಗ್ತೀರಿ. ಜೋಳ ಇಲ್ಲ ಈಗ ಹಾಕದ್ರ ಸರ್, 2 ವರ್ಷ 3 ವರ್ಷದಿಂದ ಫಸ್ಟ್ಗೆಲ್ಲ ಹಾಕ್ತಿದ್ದೆ ಜೋಳ. ಯಾಕೆ ಬಿಟ್ರಿ ಈಗ? ಸುಮ್ಮನೆ ಅದು ಮಾಡೋಕ್ಕಾಗೋದಿಲ್ಲ ಹಂಗೇಳಿ. ಈಗ ಲಕ್ಷ್ಮೀದೇವಿ ಈಗ ಸುಮಾರು ನಿಮ್ಗೆ ಒಂದು 50 ವರ್ಷ ವಯಸ್ಸಿಗೆ, ನೀವು ಬಾಲ್ಯದಿಂದಲೇ ಮಾಡಿದ್ವಿ, ಅಲ್ಲಿ ಏನು ಮಾಡಿಲ್ಲ, ಅಲ್ಲಿ ಏನು ಮಾಡಿಲ್ಲ, ಮಾಡಕ್ಕೆ ಅವಕಾಶ ಸಿಗ್ಲಿಲ್ಲ. ಇಲ್ಲ ನಾವು ಪರೆಯಲ್ಲಿ ಹೊರಗೆ ಕಳಿಸಿಲ್ಲ ಮೊನ್ನೆ. ಹೌದಾ? ಇಲ್ಲಿ ಬಂದ್ಮೇಲೆ ಯಾವ ವಯಸ್ಸಿಗೆ ಮದುವೆ ಆಯ್ತು ನಿಮಗೆಲ್ಲ? ನಮಗೆಲ್ಲ ಒಂದು 15 ವರ್ಷ ಇರ್ಬೋದು ಸರ್ ಅಷ್ಟೇ. ಅವನು 15 ವರ್ಷದವರೆಗೂ ನೀವು ಹೊಲದ ಕೆಲಸಗಳು ಮಾಡದೆ ಮನೆಯಲ್ಲೇ ಬೆಳೆದು ಮನೆ ಕೆಲಸಗಳಿಗಷ್ಟೇ ಸೀಮಿತವಾಗಿ ಇದ್ರಿ ಅಂತ ಇಟ್ಕೊಳ್ಳಿ. ಮದುವೆ ಆಗಿ ಬಂದ್ಕೊಳ್ಳೆ ಈ ಒಂದು ಕೃಷಿಕ ಕುಟುಂಬಕ್ಕೆ ಬಿದ್ದಾಗ ನಿಮ್ಗೆ ಏನು ಹೇಳಿ? ನಮಗೆ ಹಂಗೆ ಬಂದ್ಮೇಲೆ ಮಕ್ಕಳು ಸ್ವಲ್ಪ ಶಾಲೆಗೆ ಇಲ್ಲಿಗೆ ಹೋದ್ಮೇಲೆ ಹೋಗಂಗಾದ್ಮೇಲೆ ನಾವು ಅಪ್ಪರ ಮನೆ ಇಲ್ಲೇ, ಮಕ್ಕಳೆಲ್ಲ ಅಲ್ಲೇ ಬೆಳೀತಿದ್ರು. ಮುಂದೆ ಇರೋದು ನಾವೇನು ಮುಂಜಾನೆ ಬೆಳಗ್ಗೆ ಊಟ ಗೀಟ ಮಾಡಿ ಇಟ್ಟು ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ಮನೆ ಸ್ವಲ್ಪ ನೋಡ್ಕೊಂತದ ನಮ್ಮ ಅಪ್ಪರು ನಮ್ಮ ಅಮ್ಮರೆಲ್ಲ ಹುಡುಗರಿಗೆ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗ್ಬಿಡ್ತಾರೆ ಡ್ಯೂಟಿಗೆ. ಅಂದರೆ ನೀವು 8 ವರ್ಷದಿಂದ ನೀವು ಕೃಷಿಯಲ್ಲಿ ತೊಡ್ಕೊಂಡ್ರಿ ಅಂತ? ನಾವು ಇಲ್ಲಿಗೆ ಬಂದ್ಮೇಲೆ ಒಂದು 4 ವರ್ಷ 5 ವರ್ಷ. ಅದು ಅನಿವಾರ್ಯವಾಗಿ ತೊಡ್ಕೊಂಡ್ರೆ ನಾನು ನೋಡ್ಕೊಳ್ಳಬೇಕು ಈ ಜಮೀನು ಅದು. ಈ ಹೊಲದಾಗ ಆಳು ಹೋಗ್ತಿರ್ತಾರ ಹಂಗ ದಿನ್ಸಾದ್ಮೇಲೆ ಈ ಅನುಭವನೇ ಈಗ ನಿಮ್ಗೆ ಕೃಷಿಯಲ್ಲಿ ಜಾಸ್ತಿ. ಈಗ ಈಗ ನೀವು ಕೃಷಿಯಲ್ಲಿ ನೀವು ಏನೇ ಬಿಟ್ಟರು ಒಂದು ಯಜಮಾನಿಕೆ ಮಾಡಿಕೊಂಡು ಬೆಳಿಲಿಕ್ಕೆ ಒಂದು ನಿಮ್ಗೆ ಸಾಮರ್ಥ್ಯ ಇದೆ ಸರ್. ಅದು ಅಷ್ಟು ಬೇಸರ ಆಗ್ಬಿಡ್ತಾ ಅಥವಾ ಬೇಡ ಅನ್ಸುತ್ತಾ? ಬೇಡ ಅಂತ ಅನ್ಸೋದು ಅಥವಾ ಮನೆ ಮಾಡಿದ್ದಕ್ಕೂ ಯಾರು ಬೇಡ ಅಂತ ಅನ್ಕೊಂಡು ನಮ್ಗೆ ಯಾರು ಬೇಕಿದ್ದಿಲ್ಲ. ನಾವಿಬ್ರು ಏನಕ್ಕ ತಂಗಿದ್ವಿ ನಾವು ಮಾಡ್ಕೊಂಡು ನಮ್ಮ ತಮ್ಮರು ಓದ್ತಿದ್ರು ನಮ್ಮ ತಂಗಿಯರು ಓದ್ತಿದ್ರು ಅವರೆಲ್ಲ ಓದಿಸಿ ಅಂತ ಊಟ ಮಾಡಿಸಿ ಅಂತ ಅವರೆಲ್ಲ ಬೆಳೆಸಿ ಅಂತ ಓದಿಸಿ ಅಂತ ಹೋಗ್ಬಿಡ್ತಿದ್ರು. ನಾವೇನು ಕೆಲಸ ಮಾಡ್ಕೊಂತ ಹಂಗೆ ಹೊಲದ ಕಡೆಗೆ ಸ್ವಲ್ಪ ಜಾಸ್ತಿ ನಮ್ಮದು ಕೆಲಸ, ಹಂಗಾಗಿ ಗಂಡಮಕ್ಕಳು ಮಾಡಾರು ಅಂತ ಈಗ ಅನಿಸ್ತೈತೆ ಸರ್. ಈಗ ಕೃಷಿ ನಿಮ್ಮ ಪ್ರಕಾರ ಏನು ಹೇಳ್ತೀರಿ, ಒಂದು ಕುಟುಂಬ ಒಂದು ಚಿಕ್ಕದಿರಲಿ ದೊಡ್ಡದೇ ಇರಲಿ ಕುಟುಂಬಕ್ಕೆ ಒಂದಿಷ್ಟು ಭೂಮಿ ಇರಬೇಕು, ಅಥವಾ ಕೃಷಿ ಭೂಮಿ ಇದ್ದು ಸಹಿತ ಅದನ್ನು ಇಲ್ಲ ಅದು ಕಷ್ಟದ ಕೆಲಸ ಇದೆಯಲ್ಲ ಈಗ ಲಾಭ ತೆಗಿಲಿಕ್ಕಾಗಲ್ಲ ಏನೂ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ ಅಂತ ಅನಿಸ್ತಾ ಇದೆಯಾ? ನಮಗೆ ಯಾವುದು ಈ ಭೂಮಿನ ನಮಗೆ ಯಾವುದು ಕೆಲಸ ಇದ್ರ ಮುಂದೆ ಅಲ್ಲ ಅಂತ ನಮ್ಮ ಅನಿಸ್ತೈತೆ ಸರ್. ಮಕ್ಕಳಿಗೆ ಹೇಳೋದು ಅದೇ, ಇಲ್ಲ ಅವನು ಓದೋಕ್ಕಾಗಲಿಲ್ಲ, ಓದೋದೇ ಬೇಡ ಈಗ ಬಿಟ್ಬಿಟ್ಟಿವಿ, ಈಗ ಹೊಲ್ದಾಗ ಮಾಡ್ಕೊಂಡು ಹೋಗ್ರಿ ನಮಗೆ ಇಷ್ಟ ಐತಲ್ಲ ಭೂಮಿ, ಇದಿಷ್ಟು ಭೂಮಿ ನೀವು ಎಷ್ಟು ಓದಿದ್ರೂ ಇಷ್ಟು ಇದು ತೆಗಿಯೋಕ್ಕಾಗೋದಲ್ಲ ಇದನ್ನು ಮಾಡ್ರಿ ಅಂತ ನಾವು. ಅಂದ್ರೆ ಈಗ ಒಂದು ಇವತ್ತಿನ ಕಾಲಘಟ್ಟದಲ್ಲಿ ಇತ್ತೀಚೆಗೆ ಕರೋನಾ ಇಂಥದೆಲ್ಲ ಸಮಸ್ಯೆಗಳು ಬಂದು ಇದ್ರು, ಅವರೆಲ್ಲರೂ ಇವತ್ತು ವಾಪಸ್ ಬರ್ತಾ ಇದ್ರು, ಅದರಲ್ಲಿ ನಿಮ್ಮ ಮಕ್ಕಳು ಇರ್ಬೋದು ಅಂತ ಇಟ್ಕೊಳ್ಳಿ. ಈಗ ಅಂಥವ್ರಿಗೆ ನೀವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಮಗೆ ಯಾವುದು ಎಲ್ಲಿ ಊರ್ ಬಿಟ್ಟು ಹೋಗೋದು ಬೇಡ, ನಮಗೆ ಭೂಮಿ ಐತಿ, ಇರಾಕ್ ಮನೆ ಐತಿ, ಎಲ್ಲ ಚಲೋ. ಕುಟುಂಬಕ್ಕೆ ಒಂದಿಷ್ಟು ಭೂಮಿ ಇದ್ರೆ, ಭೂಮಿ ಇದ್ರೆ ಸಾಕು ಸರ್, ಅದೇ ಒಂದು ದೊಡ್ಡ ಇದ್ದಂಗೆ. ಅದ್ರ ಮುಂದೆ ಇಂಥದ್ದೇ ವರ್ತಮಾನ ಈಗ ಜಾಸ್ತಿ ಆಗಿದೆ. ಆದ್ರೆ ಸುಮ್ನೆ ನಿಮ್ಮ ತಂದೆಯವ್ರ ಕಾಲದ್ದು, ನಿಮ್ಮ ಮಾವನವ್ರ ಹಿಂದಿನವ್ರ, ನಿಮ್ಮ ಅಜ್ಜನವ್ರ ಕಾಲದ್ದು ಕೃಷಿಯನ್ನ ನೀವು ನೋಡಿದ್ರೆ ಅವರು ಈ ತರದ ವಸ್ತುಗಳನ್ನೇ ಹಾಕಿಲ್ಲ ಸರ್. ಅದು ಆವಾಗಿನ ಕಾಲದಾಗ ನಾವು ಹೊಲ್ದಾಗ ಏನು ಬೆಳಿತಿರ್ಲಿಲ್ಲ, ಊಟಕ್ಕೆ ಜೋಳ ಬೆಳ್ಕೊಂತಿದ್ವಿ. ಇವಾಗ ಅದು ನಾವು ಬೆಳೆದು ಜಾಸ್ತಿ, ಹಾಕೋದನ್ನು ಜಾಸ್ತಿ, ಲಾಭನೂ ಜಾಸ್ತಿ ಆಗ್ತೈತಿ. ಆದ್ರೆ ಇನ್ನು ಈಗೇನು 3 ಎಕರೆ ಬೇರೆ ಬೇರೆ ಬೆಳೆಗಳನ್ನೆಲ್ಲ ಬೆಳಿತಿರಲ್ಲ, ಅಲ್ಲಿ ಎಲ್ಲ ಗೊಬ್ಬರ ಅದು ಇದೆಲ್ಲ ಹೆಚ್ಚು ಬಳಕೆ ಮಾಡ್ತೀರಾ? ಹೌದು ಸರ್, ಎಲ್ಲ ಗೊಬ್ಬರದಲ್ಲಿ ಯಾವ್ದು ಬರೋದು ಸರ್? ದನಕರುಗಳು ಇದಾವ ಅಥವಾ ಹೇಗೆ? ನಾವು ದನಕರ ಅಂದ್ರೆ ಆಕಳು ಕಟ್ಕೊಂಡಿವಿ ಒಂದೆರಡು ಅಷ್ಟೇ, ಮತ್ತೆ ಮರಿ ಗಿರಿ ಕಟ್ಕೊಂತೀವಿ, ಟಗರ್ ಮರಿಗಳು ಅಂತ ಮಾರಾಕ ಒಂದ್ 4-5 ಕಟ್ಕೊಂಡಿರ್ತೀವಿ ಮನೆಯಾಗ ಅಷ್ಟೇ. ಈಗ ಕೊಟ್ಟಿಗೆ ಗೊಬ್ಬರ, ಎರೆಹುಳು ಗೊಬ್ಬರ ಇಂಥದ್ದು ಹೊಲಕ್ಕೆ ಹಾಕೊಂತಿದ್ವಿ, ಈಗ ಎಲ್ಲೆಲ್ಲ ತಗೊಂಡು ಹಾಕ್ಬೋದು, ಖರೀದಿ ಮಾಡಿ ಹಾಕ್ತಿವಿ. ನಮ್ದು ಸ್ವಲ್ಪ ಇರ್ತೈತಿ, ಎತ್ತುವ ಬಂಡಿ ಎಲ್ಲ ಇದ್ದು ನಮ್ಮ ಮಾಡೋರು ಯಾರಲ್ಲ ಅಂತ ನಮ್ಮ ತಮ್ಮ ಕೈಲಿ ಆಗೋದಲ್ಲ ಅಂತ ಕೊಟ್ಟು ಬಿಟ್ಟಿವಿ. ಅದೆಲ್ಲ ಗೊಬ್ಬರ ಪಬ್ಬರ ಏರ್ಸ್ಕೊಂತಿದ್ವಿ ತೋಟಕ್ಕೆ. ಈಗ ನೋಡಿ, ಈಗ ನೀವೇ ಹೇಳ್ತಾ ಇದ್ರಿ, ಹಿಂದೆ ನಮ್ಮವರು ದನಗಳಿತ್ತು, ಎತ್ತುವ ಬಂಡಿ ಇತ್ತು, ಎಲ್ಲ ಇತ್ತು, ನಮ್ಮ ಗೊಬ್ಬರ ಎಲ್ಲ ನಮ್ಮಲ್ಲೇ ಸಿಗ್ತಾ ಇತ್ತು, ಅದನ್ನೇ ಹಾಕ್ತಾ ಇದ್ರಿ ಅಂತ. ಈಗ ಅದು ಇಲ್ಲ, ದನಕರುಗಳಿಲ್ಲ, ಎತ್ತು ಬಂಡಿಗಳಿಲ್ಲ, ಏನಿಲ್ಲ. ಹಾಗೆ ನಿಮ್ಮ ಮುಂದೆ ಮಕ್ಕಳ ಕಾಲಘಟ್ಟಕ್ಕೂ ಇವೆಲ್ಲವೂ ಕಳೆದು ಹೋಗ್ಬಿಡ್ತವೆ. ಕೃಷಿಯನ್ನು ನಾವು ಹೆಂಗೆ ಚೆನ್ನಾಗಿ ಕಾಪಾಡ್ಕೊಳಕ್ಕೆ ಸಾಧ್ಯ ಆಗ್ತದೆ? ಅದನ್ನ ಚೆನ್ನಾಗಿ ಕಾಪಾಡ್ಬೇಕು. ನಮಗೆ ಇಲ್ಲ ಅಂದಾಗ ಈಗ ಯಾರು ಇದ್ದಿರ್ತೈತಿ, ಎಲ್ಲೇ ಗೊಬ್ಬರ ಪಬ್ಬರ ಅಂಥದ್ದೆಲ್ಲ ತಗೊಂಡು ಈಗ ಹಾಕ್ತೀವಿ ಸರ್. ನಾವು ಈಗ ಮತ್ತೆ ನಾವು ಹಾಕ್ಲೇಬೇಕು, ಈಗ 3 ಎಕರೆಗೆ ಏರಿಸ್ಬೇಕು ಗೊಬ್ಬರನ. ಈಗೆಲ್ಲ ಹೊರಗಡೆಯಿಂದ ಖರೀದಿ ಮಾಡಬೇಕು? ಖರೀದಿ ಮಾಡಬೇಕು. ಹೊರಗಡೆಯಿಂದ ಯಾವ್ಯಾವ ಥರದ ಗೊಬ್ಬರ ಖರೀದಿ ಮಾಡ್ತೀವಿ? ಸಗಣಿ ಗೊಬ್ಬರ ಅಷ್ಟೇ ಸರ್, ಸಗಣಿ ಗೊಬ್ಬರ ಅಷ್ಟೇ. ಈ ದಾಳಿಂಬ್ರಿಗೆ ಯಾರು ಹಾಕಿಲ್ಲ ಸರ್, ಹಾಕೋದಲ್ಲ, ಇದೇ ಸಗಣಿ ಗೊಬ್ಬರನ ಏರ್ಸೋದು. ಈಗ ಸಾಮಾನ್ಯವಾಗಿ ದಾಳಿಂಬೆ ಏನು ಕಟಾವಿಗೆ ಹೂ ಬಿಟ್ಟು ಕಾಯಿ ಕಟ್ಟುವಂತ ಸಂದರ್ಭದ ಒಳಗಡೆಗೆ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳ ಕಾಟ ಈ ತರದೆಲ್ಲ ಇರ್ತದೆ ಅಂತ ಹಾಕ್ತಾರ. ಮತ್ ನಮ್ ಸ್ವಲ್ಪ ಅಲ್ಲ, ನಾವು ಬೆಳಗ್ಗೆ ಹೋಗಿ ಕಾಯ್ತಾರ, ಮನೆಗೆಲ್ಲರ ಕೂಡಿ ಬೆಳಗ್ಗೆ ಸಾಯಂಕಾಲ ಕಾಯ್ತೀವಿ. ಒಳ್ಳೇದಮ್ಮ ಲಕ್ಷ್ಮೀದೇವ್ರೆ, ಎಷ್ಟೇ ಸುತ್ತಾಡಿ ಬಂದರೂ ಸಹಿತ ನಾವು ಮತ್ತೆ ವಾಪಸ್ ಇಲ್ಲಿಗೆ ಬರಬೇಕು, ಇಲ್ಲಿಗೆ ಬರಬೇಕು. ಅದನ್ನು ಈಗ ಕೊರೋನಾ ಸಂದರ್ಭದಲ್ಲಿ ಎಲ್ರಿಗೂ ಅದು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ವಿ. ಏನೆಲ್ಲ ಉದ್ದತೆ ಇಲ್ಲಿ ಕೃಷಿಯಲ್ಲಿ ತೊಡಗಿಕೊಡ್ತಾ ಇದ್ದಾರೆ. ಭೂಮಿಯನ್ನು ನಂಬಿ ಕೂತ್ರೆ ಏನೂ ಹಾನಿ ಇಲ್ಲ, ನಾವು ಬೆಳೆಸ್ಕೊಂಡು ಆಹಾರದಲ್ಲಿ ಆದರೂ ಸ್ವಾವಲಂಬಿಗಳಾಗ್ಬೋದು ಅಂತಕ್ಕಂಥದ್ದು ನಿಮ್ಮ ಮಾತಿನಲ್ಲಿ. ಎಲ್ಲ ಕೃಷಿ ಅನುಭವ ಕುರಿತು ಶ್ರೀಮತಿ ಲಕ್ಷ್ಮೀದೇವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೋಮೇಶ್ ಉಪ್ಪಾರ್ವರು. ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ, ಕೃಷಿ ಮಾರಾಟ ಇಲಾಖೆ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ 2022-23 ಸಾಲಿನ ಮುಂಗಾರು ಹಂಗಾಮಿಗಾಗಿ FAQ ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರವು ಘೋಷಿಸಿರುವ ಬೆಂಬಲ ಬೆಲೆಗಳ ವಿವರಗಳು. ಪ್ರತಿ ಕ್ವಿಂಟಲ್ಗೆ 2040, ಗ್ರೇಡ್ ಎ ಭತ್ತ 2060, ಹೈಬ್ರಿಡ್ ಜೋಳ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 2,970 ರೂಪಾಯಿ, ಗೋಲ್ದಂಡಿ ಜೋಳ 2,990 ರೂಪಾಯಿ, ಸಜ್ಜೆ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 2,350 ರೂಪಾಯಿ, ರಾಗಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 1,962 ರೂಪಾಯಿ, ತೊಗರಿ ಬೇಳೆ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 6,600 ರೂಪಾಯಿ, ಹೆಸರು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 7,755 ರೂಪಾಯಿ, ಉದ್ದು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 6,600 ರೂಪಾಯಿಗಳು, ಸಿಪ್ಪೆ ಸಹಿತ ಶೇಂಗಾ ಪ್ರತಿ ಕ್ವಿಂಟಲಿಗೆ 5,850 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 4,300 ರೂಪಾಯಿಗಳು, ಎಳ್ಳು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 7,830 ರೂಪಾಯಿಗಳು, ಹುಚ್ಚೆಳ್ಳು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 7,287 ರೂಪಾಯಿಗಳು, ಮೀಡಿಯಂ ಸ್ಟೆಂಪಲ್ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 2,860 ರೂಪಾಯಿ, ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 10,590 ರೂಪಾಯಿ. ಇದುವರೆಗೆ ಕನಿಷ್ಠ ಬೆಂಬಲ ಬೆಲೆಯ ಯೋಜನೆ ಕುರಿತು ಮಾಹಿತಿ ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳೋಣ ರೈತರಿಗೆ ಸಲಹೆಯನ್ನ. ಸೇವನೆ ಹಾಗೂ ಉಪ್ಪು ಸಕ್ಕರೆಗಳಿಂದ ತಯಾರಿಸಿದ ಆಹಾರ ಪದಾರ್ಥಗಳನ್ನ ಹೆಚ್ಚು ಸೇವಿಸುವುದರಿಂದ ಮುಂತಾದ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ. ಈ ರೋಗಗಳನ್ನ ಹತೋಟಿಯಲ್ಲಿಡಲು ಕಿರುಧಾನ್ಯಗಳ ಉಪಯೋಗ ಒಂದು. ವರದಾನ ಧಾನ್ಯಗಳನ್ನು ನಾವು ಕಿರುಧಾನ್ಯಗಳು ಅಥವಾ ತೃಣಧಾನ್ಯಗಳು ಅಥವಾ ಸಿರಿಧಾನ್ಯಗಳು ಕೂಡ ಎಂತೇವೆ. ನವಣೆ, ಸಜ್ಜೆ 4 ದಶಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗುತ್ತಿದೆ. ಈ ಕಿರುಧಾನ್ಯಗಳ ವಿಶೇಷ ಗುಣಗಳೆಂದ್ರೆ ನಾರಿನಂಶ ಹಾಗೂ ಲವಣಾಂಶ ಹೆಚ್ಚಾಗಿದ್ದು ನಿಧಾನವಾಗಿ ಜೀರ್ಣವಾಗುತ್ತವೆ. ಇದರಿಂದ ಮಧುಮೇಹ, ರಕ್ತದೊತ್ತಡ, ಹೃದಯಘಾತ ಹಾಗೂ ಬೊಜ್ಜು ಮೈಯುಳ್ಳ ರೋಗಿಗಳಿಗೆ ಇದು ಉತ್ತಮ ಆಹಾರವಾಗಿದೆ. ತೃಣಧಾನ್ಯಗಳು ಅಕ್ಕಿ ಗೋಧಿಗಿಂತ 4-5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಸಸಾರಜನಕ, ಜೀವಸತ್ವ, ನಾರಿನಂಶ ಮತ್ತು ಧಾನ್ಯಗಳು ಹೆಚ್ಚು ಉಪಯುಕ್ತವೆನಿಸಿವೆ. ವಾತಾವರಣ ವೈಪರೀತ್ಯಗಳನ್ನು ತಾಳಿಕೊಂಡು ದನಕರುಗಳಿಗೆ ಮೇವು ಕೊಟ್ಟು ರಾಸಾಯನಿಕಗಳು ಹೆಚ್ಚಿನ ಬಳಕೆ ಇಲ್ಲದೆ ಬೆಳೆದು ಪೋಷಕಾಂಶಗಳನ್ನು ಒದಗಿಸುವ ವಿಶೇಷತೆಯನ್ನು ಈ ತೃಣಧಾನ್ಯಗಳು ಹೊಂದಿ ಕೆಂಪು ಅಥವಾ ಕಂದು ಬಣ್ಣದಿಂದ ಕೂಡಿದ್ದು 7.8% ಪ್ರೋಟೀನ್ ಹೊಂದಿದೆ. ರಾಗಿಯ ವಿಶೇಷತೆ ಎಂದರೆ ಅದರಲ್ಲಿ ಹೆಚ್ಚಿನ ಪ್ರಮಾಣದ ಸುಣ್ಣ, ಲೋಹ, ಪೊಟ್ಯಾಷಿಯಂ ಹಾಗೂ ಕಡಿಮೆ ಪ್ರಮಾಣದ ಸೋಡಿಯಂ ಇದೆ. ಸಣ್ಣ ಕಾಳುಗಳಲ್ಲಿ ಕಾರ್ಬೋಹೈಡ್ರೇಟ್ಸ್ ಸಂಯುಕ್ತ ರೂಪದಲ್ಲಿರುತ್ತವೆ. ಈ ಧಾನ್ಯಗಳಿಂದ ತಯಾರಿಸಿದ ಪದಾರ್ಥಗಳ ಸೇವನೆಯಿಂದ ದೇಹದಲ್ಲಿ ಶರ್ಕರೆ ಪಿಷ್ಟ ನಿಧಾನವಾಗಿ ಜೀರ್ಣವಾಗುತ್ತಾ ದೀರ್ಘಕಾಲದವರೆಗೆ ನಿತ್ಯ ಚಟುವಟಿಕೆಗಳಿಗೆ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದಲೇ ಹೆಚ್ಚು ಶ್ರಮಯುಕ್ತವಾದಂಥ ಆಹಾರವಾಗಿದೆ. ಕಿರುಧಾನ್ಯಗಳಲ್ಲಿ 10-15% ನಾರಿನಂಶ ಕೂಡ ಇದೆ. ಆದ್ದರಿಂದ ಇದು ಪಚನಕ್ರಿಯೆಗೆ ಸಹಾಯ ಮಾಡುತ್ತದೆ. ಮೂಲ ವ್ಯಾಧಿ ಕಾಯಿಲೆ ಕೂಡ ಬರೋದಿಲ್ಲ. ಅಲ್ಲದೆ ರೋಗ ನಿರೋಧಕ ಶಕ್ತಿಯಿಂದಾಗಿ ಅನೇಕ ಸೋಂಕು ರೋಗಗಳನ್ನು ಕೂಡ ನಾವು ಇದರಿಂದ ತಡೆಗಟ್ಟಬಹುದು. ರಾಗಿಯ ಸೇವನೆ ಮಕ್ಕಳ ಬೆಳವಣಿಗೆಗೆ ಕೂಡ ಪೂರಕವಾಗಿದೆ. ನಂತರದ ವಯಸ್ಸಿನಲ್ಲಿ ಮೂಳೆ ಟೊಳ್ಳಾಗುವುದನ್ನು ತಪ್ಪಿಸಲು ಕೂಡ ಅಭ್ಯಾಸವನ್ನು ಇಟ್ಕೊಂಡಿದ್ದಾರೆ. ಪುರಾತನ ಕಾಲದಿಂದಲೂ ಮಧುಮೇಹ ಗುರುತಿಸಿದ ತಕ್ಷಣ ಅಕ್ಕಿಯ ಬದಲಿಗೆ ನವಣೆ ಅನ್ನ ಆದರೆ ನವಣೆ ಬರೀ 57 ಏರಿಸುವುದು. ಇದನ್ನು ನಾವು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತೀವಿ. ಉಪಯುಕ್ತ ನಾರಿನಂಶದಿಂದಾಗಿಯೇ ಇದು ವಿಶೇಷ ಆರೋಗ್ಯಕಾರಿ ಗುಣವನ್ನು ಹೊಂದಿದೆ. ಗೋಧಿ ಅಕ್ಕಿಯಲ್ಲಿ ಮತ್ತು ಕಿರುಧಾನ್ಯಗಳ ಜೈವಿಕ ಮೌಲ್ಯ ಸುಮಾರು 66.44% ರಸಾಯನವಾಗಿ ಪಚನವಾಗುವಂಥ ಪಿಷ್ಟಮಯ ಪದಾರ್ಥಗಳಿವೆ. ಹಾಗಾಗಿಯೇ ಇದು ಸಕ್ಕರೆ ಕಾಯಿಲೆ ಇರುವಂಥವರಿಗೆ ಒಳ್ಳೆಯ ಆಹಾರ. ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ. ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3. ಇದೀಗ ಕೇಳೋಣ ಕೆಲವು ರೈತ ಗೀತೆಗಳನ್ನ ವಿವಿಧ ಕಲಾವಿದರ ಧ್ವನಿಯಲ್ಲಿ. ಹೋಗೋಣ ಬರುತ್ತೀಯ ಚಂದಿರ ನಡೆಗೆ, ಚಂದಿರ ನಡೆಗೆ ಹೋಗೋಣ ಬರುತ್ತೀಯ ಚಂದಿರ ನಡೆಗೆ. ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ, ಸುಮ್ಮನೆ ಹೇಳುವೆ ಏಕೆ ನಡ ನೀ ಮನೆಗೆ. ಅವರಿಗೆ ಹೋಗೋಣ ಬರುತ್ತೀಯ ಚಂದಿರ ನಡೆಗೆ.